ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮುತ್ತಾರ್ಮುಡಿಯ ಪಿಎಂ ಅಪ್ಪಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರೇ, ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮೂರ್ನಾಡುವಿನ ಮುತ್ತಾರ್ಮುಡಿ ಗ್ರಾಮದ ಪೆಮ್ಮಡಿಯಂಡ ವೇಣು ಅಪ್ಪಣ್ಣ ಅವರಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ವೇಣು ಅಪ್ಪಣ್ಣ ಅವರೇ. ನಮಸ್ಕಾರ ಸರ್. ತಮ್ಮ ಮುಖ್ಯವಾದ ಕೃಷಿ ಬೆಳೆಗಳು ಯಾವ್ಯಾವು ಅಂತೀರಿ? ನಮ್ಮಲ್ಲಿ ಮುಖ್ಯವಾದ ಕೃಷಿ ಬೆಳೆ ಕಾಫಿ, ಭತ್ತ ಮತ್ತು ಕಾಫಿಯ ಜೊತೆಗೆ ಬೆಳೆದಿರುವಂಥ ಕರಿಮೆಣಸು. ಈಗ ನೀವು ಭತ್ತವನ್ನು ಬೆಳೀತಾ ಇರೋದು ಬಹಳ ಮುಖ್ಯವಾದ ವಿಷಯ, ಏಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ಜನ ಭತ್ತ ಬೆಳೆಯೋದಕ್ಕೆ ಹಿಂಜರಿತಾ ಇದ್ದಾರೆ. ಯಾಕಾಗಿ ಅಂತೀರಿ? ಮುಖ್ಯವಾದ ಕಾರಣ ಏನು ಅಂತೇಳಿದ್ರೆ ಕಾರ್ಮಿಕರ ಕೊರತೆ ಮತ್ತು ಕಾರ್ಮಿಕರ ಅತಿಯಾದ ಕೂಲಿ ವೆಚ್ಚ. ಇನ್ನೊಂದು ವನ್ಯಪ್ರಾಣಿಗಳ ಹಾವಳಿ, ವಿಶೇಷವಾಗಿ ಆನೆಗಳದ್ದು. ಆನೆ ಮತ್ತೆ ಕಾಡು ಹಂದಿ ಇಂತಹ ಪ್ರಾಣಿಗಳ ಉಪಟಳದಿಂದಾಗಿ ಕೂಡ ಹೆಚ್ಚಿನ ರೈತರು ತಮ್ಮ ಭತ್ತದ ಬೆಳೆಯನ್ನ ಬಿಟ್ಟು ಬೇರೆ ಬೇರೆ ಕೃಷಿಗೆ ಅದನ್ನ ಪರಿವರ್ತನೆ ಮಾಡಿದ್ದಾರೆ. ಅಂದ್ರೆ ಯಾವ ಬೆಳೆನ ಹೆಚ್ಚು ಬೆಳೆಯೋದಕ್ಕೆ ನೋಡ್ತಾ ಇದಾರೆ ಈ ಭತ್ತದ ಬದಲಾಗಿ? ಭತ್ತದ ಬದಲಾಗಿ ಅಂದ್ರೆ ಭತ್ತದ ಗದ್ದೆಗಳಲ್ಲಿ ಎಲ್ಲಾ ಕೃಷಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದು ಹೆಚ್ಚು ತೇವಾಂಶ ಇರುವ ಪ್ರದೇಶ ಆಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ಮೇಲ್ಗಡೆ ಇರುವಂತ ಪ್ರದೇಶವನ್ನ ಕಾಫಿ, ಅಡಿಕೆ, ತೆಂಗು ಮಿಶ್ರ ಬೆಳೆಯಾಗಿ ಕೂಡ ಕೆಲವು ರೈತರು ಮಾಡಿದ್ದಾರೆ. ಮತ್ತೆ ಹೆಚ್ಚಿನ ತೇವಾಂಶ ಇದ್ದು ಅದನ್ನ ನಿಭಾಯಿಸಲಿಕ್ಕೆ ಆಗದೇ ಇರುವಂತವರು ಹೆಚ್ಚಾಗಿ ಅಡಿಕೆಯನ್ನ ಅದರಲ್ಲಿ ಬೆಳೆಸಿಕೊಂಡು ಅದನ್ನ ಅಭಿವೃದ್ಧಿಪಡಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಬಸಿಗಾಲುವೆ ತೆಗೆದು ಸ್ವಲ್ಪ ನೀರೆಲ್ಲ, ಅದಕ್ಕೆ ಸಾಕಷ್ಟು ಬಸಿಗಾಲುವೆಗಳನ್ನ ತೆಗಿಬೇಕಾಗುತ್ತೆ. ತೆಗೆದು ಅಡಿಕೆನೂ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಹೌದು. ಆದ್ರೆ ನೀವು ಭತ್ತವನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ, ಯಾಕೆ ಅಂತೀರಿ? ಒಂದು ಕಾರಣ ಎಂದ್ರೆ ನಮ್ಮ ತಂದೆಯವರು ಕೃಷಿಕರಾಗಿ ಇದ್ದು ಅವರಿಂದಲೇ ನಾವು ಈ ಕೃಷಿಯನ್ನೆಲ್ಲ ಕೂಡ ಹೆಚ್ಚಾಗಿ ಕಲ್ತಿರುವಂತದ್ದು. ಸೊ ಅವರಿಗೆ ಗದ್ದೆ ಮೇಲೆ ತುಂಬಾ ಒಲವು ಮತ್ತು ಆಸಕ್ತಿ ಮತ್ತು ಅದರ ಬಗ್ಗೆ ತುಂಬಾ ಪೂಜನೀಯ ಭಾವನೆ ಇತ್ತು. ಅದನ್ನೇ ನಾವು ಕೂಡ ಅಳವಡಿಸಿಕೊಂಡು ಬರ್ತಾ ಇದ್ದೀವಿ. ಹುತ್ರಿ ಹಬ್ಬಕ್ಕೆ ಕದ್ರು ಬೇಕೇ ಬೇಕು. ಹೌದು, ನಮ್ಮ ಎಲ್ಲಾ ಹಬ್ಬಗಳು ಕೂಡ ಈ ಕೃಷಿಗೆ ಸಂಬಂಧಿತವಾಗಿರುವುದು. ಮತ್ತು ಭತ್ತವನ್ನ ನಾವು ಲಕ್ಷ್ಮಿ ಅಂತ ಗೌರವಿಸ್ತೀವಿ. ಬರೇ ಆ ಕಾರಣಕ್ಕಂತಲ್ಲ, ಈಗ ಭತ್ತ ಬೆಳೆಯುವಂತ ಪ್ರದೇಶವು ಸದಾ ನಾವು ಅದರಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋದ್ರಿಂದ ಅಂತರ್ಜಲ ವೃದ್ಧಿಗೆ ಮತ್ತು ಅದೊಂದು ಪರಿಸರಕ್ಕೆ ಒಂದು ಪೂರಕವಾಗಿ ಇರುವಂತ ಒಂದು ಬೆಳೆ ಆಗಿರೋದ್ರಿಂದ, ಜೊತೆಗೆ ಆಹಾರದ ಬೆಳೆ. ಅದು ಆಹಾರದ ಬೆಳೆ. ಈಗ ನಮಗೆ ಕಾಫಿ, ಏಲಕ್ಕಿ, ಕರಿಮೆಣಸು ಇಲ್ಲದಿದ್ರೆ ನಾವು ಬದುಕಬಹುದು. ಹೌದು. ಆದ್ರೆ ಅನ್ನ ಇಲ್ಲದಿದ್ರೆ ಬದುಕಕ್ಕ. ಹೌದು ಹೌದು. ಹಾಗಾಗಿ ಬಹಳ ಮುಖ್ಯ, ಹಾಗಾಗಿ ಅದು ತುಂಬಾ ಪ್ರಾಧಾನ್ಯತೆಯನ್ನು ಹೊಂದಿರುವ ಪೂಜನೀಯವಾದ ಬೆಳೆ ಅಂತ ನೀವು ಹೇಳಿದ್ದು ಬಹಳ ಸರಿಯಾಗಿ ಹೇಳಿದ್ರಿ. ಯಾವ ತಳಿ ಬಳಸ್ಕೊಳ್ತೀರಾ ವೇಣು ಅಪ್ಪಣ್ಣ ಅವರು ಭತ್ತದಲ್ಲಿ? ಹಲವಾರು ತಳಿಗಳನ್ನ ಇವರಿಗೆ ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ತಂದೆಯವರ ಕಾಲದಲ್ಲಿ ಆಗಿನ ಬೆಳೆಗಳಾದ BKB, ದೊಡ್ಡಿ, ಬುಳಿಯ, ಇಂಟಾನ್ ಈ ತರ ಬೆಳೆಗಳನ್ನ ನನ್ನ ಬಾಲ್ಯದಲ್ಲಿ ನಾನು ನೋಡಿರುವಂತಹದ್ದು. ನಂತರದ ದಿನಗಳಲ್ಲಿ ಈ ಕೃಷಿ ಇಲಾಖೆಯವರು ಅಭಿವೃದ್ಧಿಪಡಿಸಿದಂತ ಕೆಲವು ಬೆಳೆಗಳಂದ್ರೆ ಇಂಟಾನ್, ತುಂಗ, ತನು, ಅತಿರ, RNR ಈ ತರ ಬೇರೆ ಬೇರೆ ತಳಿಯ ಬೆಳೆಗಳನ್ನ ರಚಿಸಿದ ನಂತರ ನಾನು ಎಲ್ಲಾ ಬೆಳೆಗಳನ್ನು ಎರಡೆರಡು ವರ್ಷ ಬೆಳೆಸ್ತಾ ಹೋಗ್ತಾ ಇದ್ದೇನೆ. ನನಗೆ ಇಂಥದೇ ವೆರೈಟಿ ಬೇಕು ಅಂತಲ್ಲ, ಅಂದ್ರೆ ಗದ್ದೆಯನ್ನ ಪಾಳು ಬಿಡಬಾರ್ದು, ಗದ್ದೆಯನ್ನ ಗದ್ದೆಯಾಗಿ ಉಳಿಸ್ಕೊಳ್ಬೇಕು ಅಂತ ಹೇಳೋದು ಮಾತ್ರ ಒಂದು ನನ್ನ ಮೂಲ ಗುರಿ. ಅಂದ್ರೆ ಅದರಲ್ಲಿ ಕಾರ್ಮಿಕರದ್ದು ಸಮಸ್ಯೆ ಆಗ್ಬಹುದು, ಕಾರ್ಮಿಕರ ವೆಚ್ಚ ಜಾಸ್ತಿ ಆಗ್ಬಹುದು, ನಮಗೆ ಲಾಭ ಕಡಿಮೆ ಇರಬಹುದು. ಅಂದ್ರೆ ನಮ್ಮ ಒಂದು ಕರ್ತವ್ಯ ಅಥವಾ ಜವಾಬ್ದಾರಿ ಏನಿದೆ ಅದನ್ನ ನಾವು ಮಾಡಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ನನ್ನ ಗದ್ದೆಯನ್ನ ಕೈ ಬಿಡದೆ ನಾನು ಮಾಡ್ತಾ ಬರ್ತಾ ಇರೋದು. ಈಗ ಅತಿರ ಅಂತ ಹೇಳಿರಿ ತಳಿ, ಅದು ಹೇಗೆ ತಳಿ ಚೆನ್ನಾಗಿದೆಯಾ ಅದು? ಅತಿರ ಅಂತ ಹೇಳುದು ಒಳ್ಳೆಯ ಇಳುವರಿ ಕೊಡುತ್ತೆ, ಅಂದ್ರೆ ಅದಕ್ಕೆ ಬೆಲೆ ಕಡಿಮೆ ಇದೆ. ಅದನ್ನ ಏನು ಮಾರಾಟ ಮಾಡಬೇಕು ಆ ಸಮಯದಲ್ಲಿ ಅದಕ್ಕೆ ಹೆಚ್ಚಾಗಿ ಬೆಲೆ ಸಿಗೋದಿಲ್ಲ ಕೆಲವು ಸಂದರ್ಭದಲ್ಲಿ. ದಪ್ಪಕ್ಕಿನ ಅದು? ಹಾ, ಸ್ವಲ್ಪ ದಪ್ಪ ಇರುತ್ತೆ ಅತಿರ. ಹೌದು ಹೌದು. ಇನ್ನೊಂದು RNR ಅಂತ ತಾವ್ ಹೇಳಿರಿ, ಹಾ ಅದು ಹೇಗಿರುತ್ತೆ? RNR ಅಂತ ಹೇಳುದು ಸಣ್ಣ ಗಾತ್ರದ ಒಂದು ಭತ್ತ. ನಾವು ನಮ್ಮ ದೈನಂದಿನ ಮನೆ ಬಳಕೆಗೆ ಬಳಸ್ಕೊಳ್ಳುವಂತ ಒಂದು ಅಕ್ಕಿ ಆಗಿರೋದ್ರಿಂದ ಈ ವರ್ಷ ನಾನು RNR ಅಂತ ಹೇಳುವ ಒಂದು ತಳಿಯ ಭತ್ತವನ್ನೇ ನಾನು ಬೆಳೆದಿದ್ದೇನೆ. ನಮಗೆ ಅವಶ್ಯಕತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನಾವು ಇಟ್ಕೊಂಡು ಬಾಕಿ ಇರೋದನ್ನ ನಾವು ಮಾರಾಟವನ್ನ ಮಾಡ್ತೇವೆ. ಸಾಧಾರಣವಾಗಿ ತಾವು ಯಾವಾಗ ಸಸಿ ಮಡಿ ಮಾಡ್ಕೊಳ್ತೀರ ಭತ್ತದ ಬೆಳೆಗೆ? ಭತ್ತ ಸಸಿ ಮಡಿಯನ್ನು ನಾವು ಜೂನ್ ತಿಂಗಳಲ್ಲಿ, ಅಂದ್ರೆ ಮಳೆ ಆಧಾರಿತ ಬೆಳೆ ಆಗಿರೋದ್ರಿಂದ ನಾವು ಇದಕ್ಕೆ ನೀರಾವರಿ ಏನು ಕೊಡೋದಿಲ್ಲ. ಯಾವಾಗ ಮಳೆ ಪ್ರಾರಂಭ ಆಗಿ ನಮಗೆ ಭತ್ತದ ಮಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ನಾವು ಕೃಷಿ ಮಡಿಯನ್ನು, ಭತ್ತದ ಮಡಿಯನ್ನು ಅಂದ್ರೆ ನರ್ಸರಿ ಬೆಡ್ ಅಂತ ಹೇಳೋದು, ಅದನ್ನ ಮಾಡ್ತೇವೆ. ಅದು ಸಾಧಾರಣವಾಗಿ ಜೂನ್ 15 ಒಳಗೆ ಆ ಕೆಲಸ ಮುಗಿಯುತ್ತೆ. ಅಂದ್ರೆ ನೀವು ಎಷ್ಟು ದಿನದ ಸಸಿನ ನಾಟಿ ಮಾಡ್ತೀರಾ ಗದ್ದೆಗೆ? ನಾವು ಬೀಜ ಹಾಕಿದ ನಂತರ 25-30 ದಿನಗಳ ಒಳಗಾಗಿ ನಾವು ನಾಟಿಯನ್ನು ಮಾಡಬೇಕಾಗುತ್ತೆ. ಒಂದು ತಿಂಗಳ ಒಳಗಾಗಿ ಅಂದ್ರೆ ಕೆಲವು ಬೇರೆ ಬೇರೆ ತಳಿಯ ಭತ್ತವು ಬೇರೆ ಬೇರೆ ಸಮಯದಲ್ಲಿ ನಾಟಿ ಮಾಡಬೇಕು ಅಂತ ಹೇಳಿ ಇರುತ್ತೆ. ಸಾಧಾರಣ 25 ದಿನದ ನಂತರ ನಾವು ಮಾಡೋದು ಒಳ್ಳೆಯದು. ಅಂದ್ರೆ ಜುಲೈ ಮಧ್ಯದಲ್ಲಿ ನಾಟಿ ಮಾಡ್ತೀವಿ. ಹೌದು. ಅಂದ್ರೆ ಅಷ್ಟೊತ್ತಿಗೆ ಗದ್ದೆ ಎಲ್ಲ ತಯಾರ ಮಾಡ್ಕೊಂಡಿರ್ತೀರ? ಅದಕ್ಕೆ ಮೊದಲು ನಾವು ಯಾವಾಗ ತೇವಾಂಶ ಇರುತ್ತೆ ಆವಾಗ ನಾವು ಒಂದ್ಸಲ ಗದ್ದೆಯನ್ನ ಟ್ರ್ಯಾಕ್ಟರ್ ಮುಖಾಂತರ ನಾವು ಒಂದ್ಸಲ ಉಳುಮೆ ಮಾಡ್ತೇವೆ. ನಂತರ ಮಳೆ ಚೆನ್ನಾಗಿ ಪ್ರಾರಂಭ ಆದ್ಮೇಲೆ ನಾವು ಈ ಸಸಿ ಮಡಿಯನ್ನ ಮಾಡ್ತೇವೆ. ಅದಕ್ಕೆ ಪುನಃ ನಾವು ಬ್ರೆಡ್ ಪ್ರಿಪರೇಷನ್ ಮಾಡಬೇಕಾಗುತ್ತೆ ಉಳುಮೆ ಮಾಡಿ. ನಂತರದ ಮಧ್ಯದಲ್ಲಿ ಅದರ ನಂತರ 15 ದಿವಸ ಆದ್ಮೇಲೆ ಮಧ್ಯದ 2 ಸಾಲು ನಾವು ಪುನಃ ಉಳುಮೆ ಮಾಡಬೇಕಾಗುತ್ತೆ. ನಂತರ ನಾಟಿ ಸಮಯಕ್ಕೆ 1 ದಿನ ಮೊದಲು ಪುನಃ 2 ಸಾಲಿನ ಇನ್ನೊಂದು ಉಳುಮೆಯನ್ನು ಮಾಡಬೇಕಾಗುತ್ತೆ. ಹಾಗೆ ನಾವು 3 ಬಾರಿ ಅಂದ್ರೆ ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಮತ್ತು ನಾಟಿ ಸಮಯದಲ್ಲಿ 3 ಬಾರಿ ನಾವು 2 ಸಾಲಿನ ಉಳುಮೆಯನ್ನ ಟ್ರ್ಯಾಕ್ಟರ್ ಮುಖಾಂತರ ಮಾಡಿ ನಂತರ ಕೈಯಲ್ಲಿ ನಾಟಿ ಮಾಡುವಂತದ್ದು. ಈಗ ಬೇರೆ ಬೇರೆ ಉಪಕರಣಗಳು ಇವೆ ಬಂದಿದ್ದಾವೆ. ನಮ್ಮ ಏರಿಯಾದಲ್ಲಿ ಎಲ್ಲಾ ಕೃಷಿ ಸಾಧನಗಳು ಬಳಕೆ ಮಾಡ್ಲಿಕ್ಕೆ ಕಷ್ಟ ಇರೋದ್ರಿಂದ ನಾನು ಡ್ರಮ್ ಸೀಡರ್ ಅಂತಲೂ ಕೂಡ ಒಂದು ಅದನ್ನ ಟ್ರೈ ಮಾಡಿದ್ದೆ. ಪ್ರಯೋಗ ಮಾಡಿದ್ರೆ ಮಾಡಿದ್ದೆ ಹೇಗೆ ಅನಿಸ್ತದೆ? ಡ್ರಮ್ ಸೀಡರ್ ಅಂತ ಹೇಳೋದು ನಾವು ಸಸಿ ಮಡಿ ಮಾಡದೇನೆ ಡೈರೆಕ್ಟ್ ಆಗಿ ಮೊಳಕೆ ಬಂದದನ್ನ ಡೈರೆಕ್ಟ್ ಆಗಿ ನಾವು ಬಿತ್ತುವಂತದ್ದು, ಅದು ಅಲ್ಲೇ ಬೆಳೆದು ಭತ್ತ ಆಗುವಂತದ್ದು. ಅಲ್ಲ, ಈಗ ನಮ್ಮಲ್ಲಿ ಹೆಚ್ಚು ಮಳೆ ಬರ್ತಾ ಇರುತ್ತಲ್ಲ, ಅಂತ ಸಂದರ್ಭದಲ್ಲಿ ಬಳಕೆ ಮಾಡಿದ್ರ ಡ್ರಮ್ ಸೀಡರ್? ಹೌದು, ನಾನು ಬಳಕೆ ಮಾಡಿ 1 ವರ್ಷ ಅದು ಸಾಧಾರಣ ಮಟ್ಟಿಗೆ ಯಶಸ್ವಿ ಆಯ್ತು. ನಂತರದ ವರ್ಷಗಳಲ್ಲಿ ಈ ಮಳೆಯ ಒಂದು ಪ್ರತಿಕೂಲ ಸನ್ನಿವೇಶದಿಂದಾಗಿ, ಅಂದ್ರೆ ಜಾಸ್ತಿ ಮಳೆ ಬಂದ್ರೆ ಏನಾಗುತ್ತೆ, ಈಗ ಬೇರೆ ಬೇರೆ ನಮ್ಮ ಮೇಲಿನವರ ಗದ್ದೆಗಳಿಂದಲೆಲ್ಲ ಕೆಳಗೆ ನೀರು ಬರುತ್ತೆ. ಅದು ವಿಪರೀತ ಮಳೆ ಸಮಯದಲ್ಲಿ ಈ ನಾವು ಏನು ಡ್ರಮ್ ಸೀಡರ್ ಮುಖಾಂತರ ಮಾಡಿರ್ತೀವಿ ಅದು ಎಲ್ಲ ಗುಡ್ಡೆ ಸೇರಿಬಿಡುತ್ತೆ ಅಥವಾ ನೀರಿನಲ್ಲಿ ಕೊಚ್ಚಿ ಹೋಗ್ಬಿಡುತ್ತೆ, ಜೊತೆಗೆ ಬೀಜಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ. ಅಂತ ಒಂದು ಸಂದರ್ಭ ಇರುವುದರಿಂದ ನಮಗೆ ಅದು ಅದನ್ನೇ ಮುಂದುವರಿಸಲಿಕ್ಕೆ ಆಗಲಿಲ್ಲ. ನಂತರ ದಿನಗಳ ಅದನ್ನ ಕೈ ಬಿಟ್ಟು ಈಗ ಸಸಿ ಮಡಿ ಮಾಡಿ ಮತ್ತೆ ನಾಟಿ ಮಾಡುವಂತ ಒಂದು ಕ್ರಮವನ್ನು ಅಳವಡಿಸಿಕೊಂಡಿದ್ದೀವಿ. ಹೌದು. ಅಂದ್ರೆ ಸಸಿ ಮಡಿ ಅಂತ ಅಂದ್ರೆ ನೀವು ಬೀಜ ನೆನೆ ಹಾಕಿ ಅದು ಸ್ವಲ್ಪ ದಿನ ಒಂದು ಒಂದಿನ ಬಿಟ್ಟು ಅದು ಮೊಳಕೆ ಬಂದ್ಮೇಲೆ ನಾಟಿ ಮಾಡಿ. ಅದಕ್ಕೆ ಅದಕ್ಕೆ ಅದರದೇ ಆದ ಕ್ರಮ ಇದೆ, ಬೀಜೋಪಚಾರ ಅಂತ ಹೇಳ್ತೀವಿ ನಾವು. ಈಗ ನಾವು ಒಳ್ಳೆಯ ಬೀಜಗಳನ್ನು ಆಯ್ಕೆ ಮಾಡಿರಬೇಕು. ಒಳ್ಳೆ ಬೀಜನ ಆಯ್ಕೆ ಮಾಡಿ ನಂತರ ಅದನ್ನ ಅದಕ್ಕೆ ಒಂದು ಬೀಜೋಪಚಾರ, ಈಗ ಏನು ಅದು ರಾಸಾಯನಿಕಗಳನ್ನ ಉಪಚಾರ ಕೊಡಬೇಕು, ವ್ಯವಸ್ಥೆ ಅಂತ ಹೇಳ್ತೀವಿ. ಅದರದ್ದು ನಿರ್ದಿಷ್ಟ ಪ್ರಮಾಣದಲ್ಲಿ ಅದನ್ನ ಅದಕ್ಕೆ ನೆನೆಸಿ ಮತ್ತೆ ಅದನ್ನ ತೊಳೆದು ಅದನ್ನ ಚೀಲದಲ್ಲಿ ಕಟ್ಟಿಟ್ಟು 24 ಗಂಟೆ ನಾವು ಅದನ್ನ ಕಟ್ಟಿ ಇಟ್ಟು ಮೊಳಕೆ ಬರಿಸ್ಬೇಕು. ಮೊಳಕೆ ಬಂದ ಅಂದ್ರೆ 24 ಗಂಟೆಗೆ ಅದು ಮೊಳಕೆ ಬರುತ್ತೆ. ನಂತರ ಅದನ್ನು ತೆಗೆದು ನಾವು ಸಸಿ ಮಡಿಯಲ್ಲಿ ಅದನ್ನ ಹಾಕ್ಬೇಕಾಗುತ್ತೆ, ಆ ಗದ್ದೆಗಳಲ್ಲಿ ಅದನ್ನ ಬಿತ್ತಬೇಕಾಗುತ್ತೆ. ನಂತರ ಒಂದು ತಿಂಗಳ ನಂತರ ನಾಟಿ ಮಾಡ್ಕೊಳ್ತೀರಾ? ಆಮೇಲೆ ಮಳೆ ಬರ್ತಾ ಇರುತ್ತಲ್ಲ, ನೀರು ನಿಲ್ಸೋದು ಸ್ವಲ್ಪ ಕಷ್ಟ ಅಲ್ವೇ? ಹಾ, ಅದು ಈಗ ಅದಕ್ಕೆ ನಮ್ಮದೇ ಆದ ವ್ಯವಸ್ಥೆಗಳಿವೆ. ಅದಕ್ಕೆ ನಾವು ಬೇರೆ ಬೇರೆ ಚರಂಡಿಗಳು ಅಥವಾ ಬದುಗಳು ಅದರ ಚರಂಡಿ ಅಂತ ಇರುತ್ತೆ, ನಾವು ಅದರಲ್ಲಿ ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ಅಂದರೆ ಗೊಬ್ಬರ ಯಾವ್ಯಾವ ಕೊಡ್ತೀರಾ? ಗೊಬ್ಬರ ಈಗ ಸಸಿ ಮಡಿಗೆ 15 ದಿವಸಗಳ ನಂತರ ಒಂದು ಯೂರಿಯಾವನ್ನು ನೋಡಿ ಅವಶ್ಯಕತೆ ಇದ್ದರೆ, ಅಂದರೆ ಬೆಳವಣಿಗೆ ಅಷ್ಟು ಸಾಲದು ಅಂತಿದ್ದರೆ ಯೂರಿಯಾವನ್ನು ನಾವು ಕೊಡಬೇಕಾಗುತ್ತೆ. ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ. ನಂತರ ನಾಟಿ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ಒಂದು ಗೊಬ್ಬರವನ್ನು ಅದು ಕೃಷಿ ಇಲಾಖೆಯವರು ಒಂದು ಎಕರೆಗೆ ಇಷ್ಟು ಅಂತ ರೆಕಮೆಂಡ್ ಮಾಡಿರ್ತಾರೆ NPK ರೇಷಿಯೋ. ಸೊ ಅದರ ಪ್ರಕಾರ ನಾವು ನಾಟಿ ಸಮಯದಲ್ಲಿ ಒಂದು ಬಾರಿ, ನಾಟಿ ಆದ ನಂತರ 30 ದಿನಗಳಲ್ಲಿ ಒಂದು ಬಾರಿ, ನಂತರ 60 ದಿನಗಳಲ್ಲಿ ಒಂದು ಬಾರಿ, 3 ಬಾರಿ ಗದ್ದೆಗಳಿಗೆ ರಾಸಾಯನಿಕ ಗೊಬ್ಬರ ಹಾಕೋದು ರೂಢಿಯಲ್ಲಿದೆ. ಮತ್ತೆ ಕಳೆ ನಿಯಂತ್ರಣಕ್ಕೆ ಏನು ಅನುಸರಿಸ್ತೀರಾ? ಕಳೆನಾಶಕಕ್ಕೂ ಕೂಡ ನಾಟಿ ಸಮಯದಲ್ಲಿ ಒಂದು ಬುಡಕ್ಲೋರ್ ಅಂತೇಳಿ ಒಂದು ಪೌಡರ್ ಬ್ರಾಡ್ಕಾಸ್ಟ್ ಮಾಡುವಂಥದ್ದು, ಮತ್ತು ಇನ್ನೊಂದು ಕೆಮಿಕಲ್ ಕೂಡ ಇದೆ ನಾವು ಸ್ಪ್ರೇ ಮಾಡುವಂಥದ್ದು. ಸೊ ಅದು ನಾಟಿ ಮಾಡಿ 3-4 ದಿನದ ಒಳಗಡೆ ನಾವು ಅದನ್ನು ಮಾಡಿದ್ರೆ ಸುಮಾರಿಗೆ ಕಳೆ ಹತೋಟಿಗೆ ಬರುತ್ತೆ. ಗದ್ದೆಗೇ ಸಿಂಪಡಣೆ ಸಿಂಪಡಣೆ ಮಾಡುವಂಥದ್ದು, ಅದರಿಂದ ಕಳೆ ನಿಯಂತ್ರಣ ಮಾಡ್ಕೋಬಹುದು. ಹೌದು, ಕೈಯಿಂದ ಏನು ಕಳೆ ತಗಿಸಲ್ಲ. ಅದೇ, ಅದರ ನಂತರವೂ ಕೂಡ ಈಗ ಅದು ಕೂಡ ಏನಾಗುತ್ತೆ ಅಂದ್ರೆ ನಾವು ಸ್ಪ್ರೇ ಮಾಡಿದ್ದ ಸಮಯದಲ್ಲೇ ಜೋರಾಗಿ ಮಳೆ ಬಂದ್ಬಿಟ್ರೆ ಅಥವಾ ನೀರು ನಾವು ನೀರನ್ನ ಎಲ್ಲೂ ಹೊರಗಡೆ ಬಿಡಬಾರ್ದು ಇನ್ನು ಕಳೆ ನಾಶಕ ಮಾಡಿದ ಮೇಲೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅದು ನೀರು ತುಂಬಿ ಓವರ್ಫ್ಲೋ ಆಗುವಂತ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಕಳೆನಾಶಕ ಮಾಡಿರುವಂತದ್ದು ಅಷ್ಟು ಪರಿಣಾಮಕಾರಿ ಆಗದೆ ಹೋದ್ರೆ ಕಳೆ ಬಂದ ಸಂದರ್ಭದಲ್ಲಿ ನಾವು ಕೈಯಿಂದ ಪುನಃ ಕಳೆ ತೆಗಿಬೇಕು. ಕಳೆ ತೆಗೆಸ್ಬೇಕು, ಅವಾಗ ಸ್ವಲ್ಪ ಖರ್ಚು ವೆಚ್ಚ ಎಲ್ಲ ಜಾಸ್ತಿ. ಕಳೆ ತೆಗೆಯೋದು ತುಂಬಾ ಖರ್ಚು ಬರುವಂತ ಒಂದು ಕೆಲಸ, ಮತ್ತೆ ಕೆಲಸಗಾರರು ಸಿಗ್ಬೇಕು. ಹೌದು, ಅಂದ್ರೆ ಒಂದು 2-3 ಸಾರಿ ಮಾಡ್ಬೇಕಾಗತ್ತೆ ಕಳೆ ತೆಗೆಯೋದು. ಈ ತರ ನಮ್ದು ಪರಿಣಾಮಕಾರಿಯಾಗಿ ಈ ರಾಸಾಯನಿಕ ಕಳೆನಾಶಕ ಆದ್ರೆ ಒಂದು ಬಾರಿ ತೆಗೆದ್ರೆ ಸಾಕಾಗುತ್ತೆ, ಇಲ್ಲದಿದ್ರೆ 2-3 ಬಾರಿ ತೆಗಿಬೇಕಾಗುತ್ತೆ. ಸಾಧಾರಣವಾಗಿ ಈಗ RNR ತಳಿ ಹೇಳಿದ್ರಲ್ಲ, ಅದು ಎಷ್ಟು ದಿನಕ್ಕೆ ಕೊಯ್ಲಿ ಬರುತ್ತೆ? ಅದು 4 ತಿಂಗಳಲ್ಲಿ ಬರುತ್ತೆ, 120 ದಿನ ಅಲ್ಲಿ ಅದು ಕೊಯ್ಲಿಗೆ ಬರುತ್ತೆ. ಕೊಯ್ಲಿಗೆ ಬರುತ್ತೆ. ಮತ್ತೆ ಕೀಟ ರೋಗಗಳು ಇಂಥವೇನಾದರೂ ಬರ್ತವ? ಬರುತ್ತೆ. ಈ ಏನು ಫಂಗಲ್ ಅಟ್ಯಾಕ್ ಆಗುತ್ತೆ, ಬೆಂಕಿ ರೋಗ ಅಂತಾರಲ್ಲ, ಬೆಂಕಿ ರೋಗ ಅದು ಬೇರೆ. ನನ್ನ ಅನುಭವದಲ್ಲಿ ನಾನು ನೆಟ್ಟ ಬೆಳಿಗ್ಗೆ ಈಗ ಆರ್ಎನ್ಆರ್ಗೆ ಬರಲಿಲ್ಲ, ಅದು ಬರುತ್ತೆ. ಅಂದ್ರೆ ಗರಿ ಸುತ್ತಲ್ಲ, ಅದಕ್ಕೆ ಒಂದು ಕಂಟ್ರೋಲ್ ಮೆಷರ್ಸ್ ಅಂತೇಳಿ ಒಂದು ರಾಸಾಯನಿಕ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅಂದ್ರೆ ನಮ್ಮ ಈ ರೈತ ಸಂಪರ್ಕ ಕೇಂದ್ರ ಇದ್ರದ ಸಂಪರ್ಕ ಇದೆಯಾ ನಿಮಗೆ? ಇದೆ, ಅವರಿಂದ ನಾವು ಮಾಹಿತಿಯನ್ನು ಪಡಿತೀವಿ. ಮತ್ತೆ ಕೊಯ್ಲು ಇದೆಲ್ಲ ಹೇಗೆ ಮಾಡ್ಕೊಳ್ತೀರಾ? ಕೊಯ್ಲು ಕೂಡ ನಾವು ಅದೇ ನಾನು ಆಗಲೇ ಹೇಳಿದ ಹಾಗೆ ಯಾಂತ್ರೀಕೃತ ಕೊಯ್ಲನ್ನು ನಾವು ನಾನು ಕೃಷಿ ಮಾಡುವಾಗ ದೆಹಲಿ ಮಾಡಲಿಕ್ಕೆ ಆಗಲ್ಲ, ಸ್ವಲ್ಪ ಅನನುಕೂಲತೆ ಇರೋದ್ರಿಂದ ಉಬ್ಬು ತಗ್ಗು ಎಲ್ಲ ಇದೆ. ಹೌದು, ನಾವು ಕೆಲಸಗಾರರಿಂದಲೇ ನಾವು ಕೊಯ್ಲು ಕೆಲಸ ಮಾಡ್ತೀವಿ, ಮತ್ತೆ ಕೆಲಸಗಾರರಿಂದಲೇ ಅದನ್ನ ನಾವು ನಮ್ಮ ಕಣಕ್ಕೆ ಸಾಗಿಸುತ್ತೇವೆ, ಅಂದ್ರೆ ಟ್ರ್ಯಾಕ್ಟರ್ನ ಬಳಸಿಕೊಡ್ತೇವೆ. ಅದರ ನಂತರ ಒಕ್ಕಲು ಅಂತ ಏನು ಹೇಳ್ತೀವಿ ಅದನ್ನ ನಾವು ಯಂತ್ರದಲ್ಲಿ ಮಾಡ್ತೀವಿ, ಥ್ರೆಷರ್ ಅಂತೇಳಿ ಒಂದು ಯಂತ್ರ ಇದೆ. ಅದರ ಮುಖಾಂತರ ನಾವು ಒಕ್ಕಲು ಕೆಲಸವನ್ನ ಭತ್ತ ಮತ್ತು ಹುಲ್ಲನ್ನು ಸಪರೇಟ್ ಮಾಡುವಂತದ್ದು ಮಾಡ್ತೇವೆ, ಮತ್ತೆ ಪುನಃ ಹುಲ್ಲನ್ನ ಕಂತೆಯಾಗಿ ಕಟ್ಟುವಂತ ಕೆಲಸ ಮತ್ತೆ ಉಳಿತೆ. ಅದನ್ನ ನಾವು ಪುನಃ ಕಾರ್ಮಿಕರಿಂದಲೇ ನಾವು ಅದನ್ನ ಮಾಡಿ ಮತ್ತೆ ಅದನ್ನ ಕೂಡ ಮಾರಾಟ ಮಾಡ್ತೇವೆ. ಹುಲ್ಲಿಗೂ ಬೇಡಿಕೆ ಇದೆಯಾ? ಹುಲ್ಲಿಗೆ ಬೇಡಿಕೆ ಕೆಲವು ಸಂದರ್ಭಗಳಲ್ಲಿ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಇರೋದಿಲ್ಲ. ಮೊದಲೆಲ್ಲ ಕೇರಳದ ಕಡೆಗೆ ತುಂಬಾ ಹುಲ್ಲು ಹೋಗ್ತಾ ಇತ್ತು. ಈ ಕಾನೂನಿನ ಅಡಚಣೆಯಿಂದಾಗಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಲಿ ಅವರು ಅಷ್ಟಾಗಿ ಈಗ ಬಂದು ತಗೊಂಡು ಹೋಗ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಸೊ ಇಲ್ಲಿಯೇ ದನಕರು ಸಾಕುವಂತವರು ತಮ್ಮ ಉಪಯೋಗಕ್ಕೆ ತಗೊಂಡು ಹೋಗುತ್ತಾರೆ. ಇಲ್ದಿದ್ರೆ ಈ ಕಾಂಕ್ರೀಟ್ ರೋಡ್ ಮತ್ತೆ ಬೇರೆ ಸಂದರ್ಭಗಳಲ್ಲಿ ಹುಲ್ಲನ್ನ ಬಳಕೆ ಮಾಡುವಂತ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅವರು ತಗೊಳ್ತಾರೆ. ಕ್ಯೂರ್ ಮಾಡ್ಬೇಕಲ್ಲ. ಹಾಂ, ನಮಗೆ ಅದು ಖಂಡಿತ ಹುಲ್ಲು ಸೇಲ್ ಆಗುತ್ತೆ ಅಂತ ಹೇಳುವ ಒಂದು ಗ್ಯಾರಂಟಿ ಇರೋದಿಲ್ಲ, ನಾವು ಕಾಯ್ಬೇಕಾಗುತ್ತೆ. ಇಳುವರಿ ಎಷ್ಟು ಬಂತು ಈ ಆರ್ ಎನ್ ಆರ್ ತಳಿದು? ಆರ್ ಎನ್ ಆರ್ ತಳಿ ಈಗಾಗಲೇ ಕುಯಿಲು ಮುಗೀತು. ನಾವು ನೋಡ್ಬೇಕಾದ್ರೆ ಒಂದು 15 ಕ್ವಿಂಟಲ್ ಎಕರೆಗೆ ಬಂದಿದೆ. ನೀವು 4 ಎಕರೆಯಲ್ಲಿ ಮಾಡ್ಕೊಳ್ತೀವಿ? 4 ಎಕರೆ ಗದ್ದೆಯಲ್ಲಿ ನಾವು ಭತ್ತ ಬೆಳೀತಾ ಇದ್ದೀವಿ. ಸರಿ, ಬೆಲೆನೂ ಕೂಡ ಚೆನ್ನಾಗಿದೆ. ಒಳ್ಳೆ, ನಾವು ಇನ್ನು ಮಾರಾಟ ಮಾಡಿಲ್ಲ. ಅದು ಬೇರೆ ಬೇರೆ ತಳಿಗೆ ಬೇರೆ ಬೇರೆ ಬೆಲೆ ಇರುತ್ತೆ. ಇದು ಒಳ್ಳೆ ಸಣ್ಣ ಭತ್ತ ಅಂತ ಸಣ್ಣ ಅಕ್ಕಿ ಬರುತ್ತೆ, ಒಳ್ಳೆ ಬೆಲೆ ಸಿಗ್ಬಹುದು ಅಂತ ಹೇಳೋದು ನಿರೀಕ್ಷೆ ಇಟ್ಕೊಂಡಿದ್ದೆ. ಮತ್ತೆ ಸ್ವಂತಕ್ಕೂ ನೀವು ಬಳಸ್ಕೋಬಹುದು? ಹೌದು. ಅದನ್ನ ಎಷ್ಟು ದಿನ ಒಣಗಿಸ್ಬೇಕಾಗತ್ತೆ ಈ ಭತ್ತನ? ಇಲ್ಲ, ನಾವು ಗದ್ದೆಯಲ್ಲೇ ಅದು ನಿರ್ದಿಷ್ಟ ಪ್ರಮಾಣದಲ್ಲಿ ಒಣಗಿದ್ರೆ ಪುನಃ ಅದನ್ನ ಒಣಗಿಸಬೇಕಾದ ಅವಶ್ಯಕತೆ ಇರೋದಿಲ್ಲ. ಅದೇನಾದ್ರೂ ನಾವು ಕುಯಿಲು ಸಮಯದಲ್ಲಿ ಏನಾದ್ರೂ ಮಳೆ ಬಂದು ಅಥವಾ ಸ್ವಲ್ಪ ತೇವಾಂಶ ಇದೆ, ಪೂರ್ತಿ ಒಣಗಿಲ್ಲ ಅಂತ ಹೇಳೋ ಒಂದು ಭಾವನೆ ಇದ್ರೆ ಮಾತ್ರ ನಾವು ಅದನ್ನ ಒಂದ್ 2-3 ದಿವಸ ಪುನಃ ಒಣಗಿಸಬೇಕಾಗಬಹುದು ಅಷ್ಟೇ. ಮತ್ತೆ ಕೃಷಿ ಇಲಾಖೆಯಿಂದ ಏನಾದ್ರೂ ಈ ಯಂತ್ರೋಪಕರಣಗಳು ಇಂಥವೇನಾದ್ರೂ ತಮಗೆ ಸಬ್ಸಿಡಿ ದರದಲ್ಲಿ ಸಿಕ್ಕಿದಾವ? ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಸಬ್ಸಿಡಿ ಸ್ಕೀಮ್ಗಳು ಇವೆ. ಅಂದ್ರೆ ನಮ್ಗೆ ಅದರಿಂದ ಉಪಯೋಗ ಆಗುವಂತ ಅವಶ್ಯಕತೆ ಬರಲಿಲ್ಲ ಇಷ್ಟವರೆಗೆ. ಅಂದ್ರೆ ಕೃಷಿ ಹೊಂಡ ಅಂತೇಳಿ ಅವರು ಒಂದು, ಅದು ಕೂಡ ಇನ್ನು ನಿರ್ದಿಷ್ಟ ಒಂದು ಅಳತೆಯಲ್ಲಿ ಅವರು ಮಾಡುದು ಕೂಡ ನಮ್ಗೆ ಹೆಚ್ಚಿನ ಉಪಯೋಗ ಆಗೋದಿಲ್ಲ. ಅದು ಮತ್ತೆ ಬೇರೆ ಬ್ರಷ್ ಕಟರ್ಸ್ ಮೋಟರ್ ಅಂತೆಲ್ಲ ಇದೆ. ಅದು ನಾವು ಬ್ರಷ್ ಕಟರ್ಸ್ ನಾನು 1-2 ಬಾರಿ ತಗೊಂಡಿದ್ದೇನೆ, ಟಾರ್ಪಾಲಿನ್ಸ್ ಇಂಥದ್ದು. ಅದು ಬಿಟ್ಟರೆ ಬೇರೆ ಯಂತ್ರಗಳನ್ನು ನಾನು ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜವನ್ನ ನಾನು ತಗೊಂಡಿದ್ದೇನೆ. ಮತ್ತೆ ರಾಸಾಯನಿಕಗಳು ಕೊಡ್ತಾರೆ ಕೆಲವೆಲ್ಲ ಬೀಜೋಪಚಾರಕ್ಕಾಗಿ, ಬೀಜೋಪಚಾರಕ್ಕೆ ರಾಸಾಯನಿಕ ಔಷಧಿಗಳನ್ನ ಕಡಿಮೆ ಬೆಲೆಯಲ್ಲಿ, ಅದರ ಪ್ರಯೋಜನವನ್ನು ನಾನು ಪಡೆದಿದ್ದೇನೆ. ಮತ್ತೆ ಕಾಫಿ ಮಧ್ಯದಲ್ಲಿ ತಾವು ಕರಿಮೆಣಸನ್ನು ಕೂಡ ಬೆಳೀತಾ ಇದ್ದೀರ? ಹೌದು. ಅದು ಹೇಗಿದೆ ಕರಿಮೆಣಸು, ಎಷ್ಟು ಬಳ್ಳಿಗಳಿದಾವೆ ನಿಮ್ಮಲ್ಲಿ? ಕರಿಮೆಣಸು ಅಂದ್ರೆ ತುಂಬಾ ಒಂದು ತ್ರಾಸದಾಯಕ ಒಂದು ಕೃಷಿ. ಅದು ಕರಿಮೆಣಸು ತುಂಬಾ ಲಾಭದಾಯಕವಾಗಿದ್ರು ಕೂಡ ಅದನ್ನ ನಾವು ಬೆಳೆಸೋದು ತುಂಬಾ ತ್ರಾಸದಾಯಕ. ಹೌದು, ಅದು ತುಂಬಾ ಕಾಯಿಲೆಗೆ ತುತ್ತಾಗುವಂತ ಒಂದು ಬೆಳೆ. ಮತ್ತೆ ನಾವು ಅದನ್ನ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೆಲವು ಸಲ ಅದನ್ನ ಉಳಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ನೆರಳಿನ ಮರಕ್ಕೆ ಹಬ್ಬಿಸಿದ್ರ ಅವನ್ನ? ಸಾಧಾರಣವಾಗಿ ಅದನ್ನ ನಾವು ತೋಟದ ನೆರಳಿನ ಮರಕ್ಕೆ ಹಬ್ಬಿಸ್ಕೊಳ್ತೀವಿ. ಮತ್ತೆ ಕೆಲವು ಕಡೆ ಪಾಲ್ವಾಣ ಅಥವಾ ಲಿರಿಸಿಡಿಯಾ ಅಥವಾ ಸಿಲ್ವರ್ವಕ್ ಅಂತೇಳಿ ಕಿಂತಲೇ ಮರ ಗಿಡಗಳನ್ನು ನೆಟ್ಟು ನಾವು ಅದರಲ್ಲಿ ಮೆಣಸಿನ ಬಳ್ಳಿಯನ್ನ ಬೆಳೀತಾ ಇದ್ದೇವೆ. ಅಂದ್ರೆ ಆಗ್ಲೇ ಹೇಳಿದಾಗೆ ತುಂಬಾ ಅದು ರೋಗಕ್ಕೆ ತುತ್ತಾಗುವಂತ ಒಂದು ಬೆಳೆ ಅದು. ಬೇಕಾದಷ್ಟು ಕಂಟ್ರೋಲ್ ಮೆಜರ್ಸ್ ರೆಕಮೆಂಡ್ ಮಾಡ್ತಾರೆ ಸ್ಪೈಸಸ್ ಬೋರ್ಡ್ ನವರು. ಅದು ಯಾವುದು ಕೂಡ ಅಷ್ಟಾಗಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಕೊಡಗು ಜಿಲ್ಲೆಯಲ್ಲಿ ವಿಪರೀತವಾದ ಮಳೆ, ಅದು ನೀವು ನಿಯಂತ್ರಣ ಕ್ರಮ ಕೈಗೊಳ್ಳಕ್ಕೆ ಕಷ್ಟ ಆಗ್ಬಿಡುತ್ತೆ. ಹೌದು, ಅದು ನೀರ್ ನಿಲ್ದಂಗ್ ನೋಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಅದು ಬೇಸಿಗೆಯಲ್ಲಿ ಅದಕ್ಕೆ ನೀರು ಕೊಡಬೇಕಾಗುತ್ತೆ. ನಾವು ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಕಾಫಿ ಕುಯಿಲು, ಕಾಫಿ ಒಣಗಿಸೋದು ಅದ್ರ ಕೆಲಸನೇ ತುಂಬಾ ಆಗಿರೋದ್ರಿಂದ ಇದಕ್ಕೆ ಸಪರೇಟ್ ಆಗಿ ನೀರು ಕೊಡುವಂತ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನೀರಿದ್ರು ಕೂಡ ಅದು ಕಷ್ಟ ಅಂತೀರಿ? ಹೌದು, ಯಾಕಂದ್ರೆ ಸಾಧಾರಣವಾಗಿ ಮಳೆ ನಿಂತ ಮೇಲೆ 1 ತಿಂಗಳು 15 ದಿನ ಅಂತರದಲ್ಲಿ ನೀರು ಕೊಡಬೇಕು ಅಂತ, ಅದರಿಂದ ಗಂಟಲು ಚೆನ್ನಾಗಿ ಬಲಿತವೆ. ಹೌದು, ಆದ್ರೆ ಈ ಕೆಲಸ ಬೇರೆ ಬೇರೆ ಇರುತ್ತೆ ನಿಮಗೆ. ಹೌದು, ಅದಕ್ಕೆ ಗೊಬ್ಬರ ಎಂದೆಲ್ಲ ಪ್ರತ್ಯೇಕ ನಾವು ಕಾಫಿಗೆ ಕೊಡುವಾಗೇನೆ ಅದಕ್ಕೆ ವರ್ಷಕ್ಕೆ 2 ಬಾರಿ ಅಥವಾ 3 ಬಾರಿ ಅದಕ್ಕೆ ಗೊಬ್ಬರ ಕೊಡ್ತೇವೆ. ಮತ್ತೆ ಈ ಫೋಲಿಯರ್ ಸ್ಪ್ರೇ ಅಂತ ನ್ಯೂಟ್ರಿಯೆಂಟ್ ಸ್ಪ್ರೇ ಕೂಡ ಮಾಡಬಹುದು. ನಾನು ನಾವು ಕಾಫಿಗೆ ಕೂಡ ನಾವು ಏನು ನೆಲಕ್ಕೆ ಗೊಬ್ಬರ ಜೊತೆಗೆ ನಾವು ಫೋಲಿಯರ್ ಸ್ಪ್ರೇ ಅಂತಲೂ ಕೂಡ ಕಾಫಿಗೇನು ಕೂಡ ಮಾಡುವುದು ಕೂಡ ಅದು ಅಷ್ಟು ತುಂಬಾ ಪರಿಣಾಮಕಾರಿ ಆಗಿರುವಂತಹದ್ದು. ಕರಿಮೆಣಸಿಗೂ ಮಾಡಬಹುದು? ಮಾಡಬಹುದು. ಪೆಪ್ಪರ್ ಸ್ಪೆಷಲ್ ಅಂತಾರಲ್ಲ, ಹೌದು, ಅದು ಕೂಡ ಇದೆ. ಮತ್ತೆ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರಗಳು ಇದೆ, ಈಗ ನೈಟಿನಾಲ್, 17 ಅಂತ ಲಭ್ಯ, ಈಗ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ, ಹೌದು, ಅದೆಲ್ಲ ಬಂದಿದೆ. ಅದನ್ನು ಸಿಂಪಡಣೆ ಮಾಡಬಹುದು? ಅದನ್ನೆಲ್ಲ ಸಿಂಪಡಣೆ ಮಾಡಬಹುದು. ಅಂದ್ರೆ ಗೊಂಚಲಿಗೆನೇ ಮಾಡಬಹುದು? ನಾವು ಮಾಡಬಹುದು ಗೊಂಚಲಿಗೆ, ಅಲ್ಲಿ ಸುತ್ತಮುತ್ತ ಎಲೆಗಳಿಗೆ. ಮತ್ತೆ ಬೇರೆ ಬೇರೆ ರೋಗಗಳಿಗೂ ಕೂಡ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಬೋರ್ಡ ಮಿಶ್ರಣ ಅಂತಾರೆ, ಅದನ್ನ ಮಾಡಬೇಕಾಗುತ್ತೆ ಮಳೆಗೆ ಪ್ರಾರಂಭದಲ್ಲಿ ಮಾಡಬೇಕಾಗುತ್ತೆ. ಅದು ವರ್ಷಕ್ಕೆ 2 ಬಾರಿ ಅದನ್ನ ಕೂಡ ಮಾಡಬೇಕಾಗುತ್ತೆ. ಸಾಧಾರಣ ಯಾವಾಗ ಕರಿಮೆಣಸು ಕೊಯ್ಲಿ ಬರುತ್ತೆ ಅಂತೀರಿ? ಫೆಬ್ರವರಿ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಅಂದ್ರೆ ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕು ಅಂತೀರಿ? ಕರಿಮೆಣ್ಣು ಹಣ್ಣಾಗ್ಲಿಕ್ಕೆ ಪ್ರಾರಂಭ ಆಗುವಾಗ ಅಂದ್ರೆ ಹಸಿರಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅಥವಾ ಹೇಗೆ? ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಹಣ್ಣಾಗಿರುವಂತ ಮೆಣಸು ಕೆಂಪು ಬಣ್ಣಕ್ಕೆ ಬರುತ್ತೆ. ಅದೆಲ್ಲದು ಕೆಂಪು ಬಣ್ಣಕ್ಕೆ ಒಂದೊಂದು ಬರಲಿಕ್ಕೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಅದು ಬಲಿತಿದೆ ಅಂತ ಹೇಳಿ ಅರ್ಥ. ಆ ಸಮಯದಲ್ಲಿ ನಾವು ಪೂರ್ತಿಯಾಗಿ ಕುಯ್ಬಹುದು, ಗೊಂಚಲು ಗೊಂಚಲೇ ಪೂರ್ತಿಯಾಗಿ ಕುಯ್ಬಹುದು. ಆನಂತರ ಅವನ್ನ ಬೇರ್ಪಡಿಸ್ಕೋಬೇಕಾಗತ್ತೆ. ಅದಕ್ಕೆ ಮೆಣಸನ್ನ ನಾವು ಗೊಂಚಲಿಂದ ಬೇರ್ಪಡಿಸಬೇಕಾಗುತ್ತೆ. ಅದಕ್ಕೆ ಯಂತ್ರಗಳಿದಾವ ಅಥವಾ ಕೈಯಿಂದನೇ ಮಾಡ್ಕೋಬೇಕಾಗುತ್ತೆ? ಅದು ಈಗ ಅದಕ್ಕೆ ಯಂತ್ರ ಬಂದಿದೆ. ನಾವು ಅದನ್ನ ಪೆಪ್ಪರ್ ಡಿಕಾನಿಂಗ್ ಮೆಷಿನ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಈಗ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಾವು ಅಂತ ಮಿಷಿನ್ ಗಳನ್ನ ಇಟ್ಕೊಂಡು ನಾವು ಸಾಧಾರಣವಾಗಿ ಅದೇ ಬಳಕೆಯಲ್ಲಿದೆ. ಮತ್ತೆ ಒಣಗಿಸ್ಬೇಕಾಗತ್ತ ಅದನ್ನ? ಅದನ್ನ ನಾವು ಒಂದು ಕನಿಷ್ಠ 3 ದಿನ ಒಣಗಿಸ್ಬೇಕಾಗುತ್ತೆ. ಅದು ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅದು ಗ್ರೀನ್ ಮತ್ತೆ ರೆಡ್ ಇರುವಂತದ್ದು ಕಪ್ಪು ಬಣ್ಣಕ್ಕೆ ಬರುತ್ತೆ. ಅದೊಂದು ಮಾಯಿಶ್ಚರ್ ಲೆವೆಲ್ ಅಲ್ಲಿ ಒಣಗಿಸಬೇಕಾಗುತ್ತೆ. ಅದು 3 ದಿನ ಒಳಗಡೆ ಅದು ಒಣಗಿ ಸಿಗುತ್ತೆ ನಮಗೆ. ಏನಂದ್ರೆ ಈ ರೋಗದಿಂದ ಬಳ್ಳಿಗಳು ಒಣಗೋಗೋದು ಜಾಸ್ತಿ ಆಗ್ತಾ ಇರುತ್ತೆ. ಹೌದು, ಅಂತ ಸಂದರ್ಭದಲ್ಲಿ ಹೊಸ ಹೊಸ ಸಸಿಗಳು ನೆಡ್ಕೋಬೇಕಾಗುತ್ತೆ, ಇರಬೇಕಾಗುತ್ತೆ. ಅದೇ ಒಂದು ಪರಿಹಾರ. ಹೌದು, ಪ್ರತಿ ವರ್ಷ ನಾವು ನೆಡ್ತಾನೆ ಇರಬೇಕಾಗುತ್ತೆ. ಅದರಲ್ಲಿ ಕೆಲವಷ್ಟು ಬರುತ್ತೆ, ಕೆಲವಷ್ಟು ಪುನಃ ಪುನಃ ಸಾಯುವಂತ ಸನ್ನಿವೇಶ ಇರುತ್ತೆ. ತೊಡೆದ್ರೆ ಅದು ಉಳಿಸ್ಕೊಳ್ಬೇಕು ಅಂದ್ರೆ ನಾವು ನಿರಂತರವಾಗಿ ನಾವು ಅದನ್ನ ನೆಡ್ತಾನೆ ಇರಬೇಕಾಗುತ್ತೆ, ಹೋದ ಕಡೆ ಎಲ್ಲ ನೆಡ್ತಾ ಇರಬೇಕು. ಹೌದು. ಸಾಧಾರಣವಾಗಿ ಯಾವಾಗ ಸಸಿ ನೆಡೋದು ಒಳ್ಳೆ ಕಾಲ ಅಂತೀರಿ? ಅದು ಮಳೆಗಾಲದಲ್ಲಿ ಒಳ್ಳೆಯದು, ಅಂದ್ರೆ ಮೇ ಜೂನ್ ಜೂನ್ ಪ್ರಾರಂಭದಲ್ಲಿ ಮಳೆ ಪ್ರಾರಂಭ ಆದ ಮೇಲೆ ಕರಿಮೆಣಸನ್ನು ನೆಡಬೇಕಾಗುತ್ತೆ. ಸಾಧಾರಣವಾಗಿ ಈಗ ಪಣಿಯೂರು ಅನ್ನೋ ತಳಿ ಒಳ್ಳೆ, ಅದು ಹೆಚ್ಚಾಗಿ ತೋಟದಲ್ಲಿ ಕಾಣಸಿಗುವಂತದ್ದು ಪಣಿಯೂರು ಬೆಳೆ. ಮತ್ತೆ ನೀವು ಹೊಸ ತಳಿಗಳೇನಾದ್ರು? ಹೊಸ ತಳಿಗಳು ಈಗ ಬೇರೆ ಬೇರೆ ತಳಿಗಳನ್ನ ಅಭಿವೃದ್ಧಿಪಡಿಸಿ ಹೊಸ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಅಂತದೇ ತಳಿ ಅಂತೇಳಿ ಏನು ಇನ್ನು ಒಂದು ಅದಕ್ಕೆ ನೀವು ಮಾಡಿಲ್ಲ? ಇಲ್ಲ, ಯಾಕೆಂದ್ರೆ ಅಪ್ಪಂಗಳದಲ್ಲಿ ಸಾಕಷ್ಟು ಸಂಶೋಧನಾ ಕೇಂದ್ರ ತಳಿಗಳಿದಾವೆ. ಹೌದು, ಅವನ್ನೇನಾದ್ರು ಬಳಸ್ಕೊಂಡಿದ್ದಾರೆ ಅಂತ? ಇಲ್ಲ, ಈಗ ನಮ್ಮಲ್ಲಿ ಬರೀ ಪನ್ನೀರ್ ತಳಿಗಳು ಮಾತ್ರ. ಪನ್ನೀರ್ ತಳಿ ಇದೆ, ಅದೇ ಹೆಚ್ಚಿರೋದಂತದ್ದು. ಹೌದು. ಬೆಲೆನೂ ಪರವಾಗಿಲ್ಲ ಅಲ್ವಾ ಈಗ ಕರಿಮೆಣಸಿಗೆ? ಬೆಲೆ ಪರವಾಗಿಲ್ಲ, ಸದ್ಯದ ಬೆಲೆ ಈಗಿನ ನಮ್ಮ ಖರ್ಚು ವೆಚ್ಚಕ್ಕೆ ಅದು ಸರಿಯಾಗಿನೇ ಇದೆ. ಅಂದ್ರೆ ತುಂಬಾ ಸಮಸ್ಯೆ ಆಗ್ತಾ ಇರುವುದು ಬಳ್ಳಿಗಳು ನಾಶ ಆಗ್ತಾ ಇರೋದು, ಒಣಗೋಗುತ್ತೆ ಮಳೆಗಾಲದಲ್ಲಿ ರೋಗಕ್ಕೆ ತುತ್ತಾಗಿ. ಹೌದು, ಒಳಗದು. ಅಂದ್ರೆ ಸಾಧಾರಣ ಒಂದು ಬಳ್ಳಿಗೆ ಎಷ್ಟು ಕರಿಮೆಣಸು ಸಿಗ್ಬೋದು ಅಂತೀರ ಸರಾಸರಿ? ಸಾಧಾರಣ ಒಂದು 20-30 ಅಡಿ ಇರುವಂತ ಒಂದು ಬಳ್ಳಿ ಮರದಲ್ಲಿ, ಅಷ್ಟು ಎತ್ತರಕ್ಕೆ ಬೆಳೆದಿರುವಂತ ಬಳ್ಳಿಯಲ್ಲಿ ನಾವು ಸಾಧಾರಣ ಒಂದು 25-30 ಕೆಜಿ ಅಷ್ಟು ಹಸಿ ಕರಿಮೆಣಸನ್ನ ಪಡಿಬಹುದು. ಅದು ಒಣಗಿದ ಮೇಲೆ ಅದು 1/3 ಭಾಗ ನಮಗೆ ಒಣಗಿ ಸಿಗುತ್ತೆ. ಈಗ 30 ಕೆಜಿ ಒಂದು ಬಳ್ಳಿಯಲ್ಲಿ ನಾವು ಕುಯ್ಯುವಾಗ ಸಿಕ್ತು ಅಂತ ಹೇಳಿದ್ರೆ ಅದು ಒಣಗಿದ ಮೇಲೆ ಅದು 10 ಕೆಜಿ ವರೆಗೂ ಒಣಗಿ ಸಿಗುತ್ತೆ. ಅದು ಒಳ್ಳೆ ಫಸಲು ಇರುವಂತ ಮರದಲ್ಲಿ ಅಷ್ಟು ಬರುತ್ತೆ. ಅಂದ್ರೆ ನಿಮಗೆ ಕಾಫಿ ಜೊತೆಗೆ ಇದೊಂದು ಅಂತರ್ಬೆಳೆಯಾಗಿನೇ ಇದನ್ನ ನಾವು, ಅಂದ್ರೆ ಈಗ ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ಅದು ಒಂದು ಅನುಕೂಲ ಅಲ್ವೇ? ಹೌದು, ಒಂದು ಬೆಳೆಯಲ್ಲಿ ನಮಗೆ ನಷ್ಟ ಆದ್ರೂ ಕೂಡ ಬೇರೆ ಒಂದು ಬೆಳೆ ಕೈಗೆ ಸಿಗುತ್ತೆ. ಹೌದು ಹೌದು, ನಿಮಗೂ ಅನುಭವಕ್ಕೆ ಬಂದಿದೆ ಅದು. ಹೌದು. ಕಿತ್ತಲೆನು ಸ್ವಲ್ಪ ಮಟ್ಟಿಗೆ ಹಾಕೊಂಡಿದ್ವಿ. ಮೊದಲು ನಮ್ಮ ತಂದೆಯವರ ಕಾಲದಲ್ಲಿ ಕಿತ್ತಲೆ ನಮ್ಮ ತೋಟದಲ್ಲಿ ತುಂಬಾ ಇತ್ತು, ಆಗ ಅದು ರೋಗಕ್ಕೆ ತುತ್ತಾಗ್ತಾ ಇರಲಿಲ್ಲ. ಈಗ ಅದಕ್ಕೆ ಅದಕ್ಕೂ ಕೂಡ ಸಾಕಷ್ಟು ರೋಗಗಳು ಬರಲಿಕ್ಕೆ ಪ್ರಾರಂಭ ಆಯ್ತು. ನಾವು ಕಾಫಿ ಮತ್ತು ಪೇಪರ್ ಅನ್ನೇಕೆ ಜಾಸ್ತಿ ಕೊಡೋದರಿಂದ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಅಲ್ಲ, ನಿಮ್ಮ ಮನೆ ಬಳಕೆಗೆ ಆದ್ರೂ ಬಳಸ್ಕೊಳ್ತೀರಾ? ಮನೆ ಬಳಕೆಗೆ ನಮ್ಗೆ ತೋಟದಲ್ಲಿ ಇದೆ ಕಿತ್ತಲೆ. ಇದೆ, ಮಾರಾಟಕ್ಕೆ ಮಾರಾಟಕ್ಕೆ ಅಂತ. ಒಟ್ಟಾರೆ ವೇಣುಪ್ಪಣ್ಣ ಅವರು, ಈ ಭತ್ತದ ಕೃಷಿ ತೃಪ್ತಿ ಕೊಟ್ಟಿದೆಯಾ ಇದು? ನನಗೆ ತುಂಬ ತೃಪ್ತಿ ಕೊಟ್ಟಿದೆ ಭತ್ತ ಕೃಷಿ ಅಂತ. ಅಲ್ಲೇ ನಾ ಇನ್ನೊಂದು ನಿಮಗೆ ಈ ಸಂದರ್ಭದಲ್ಲಿ ಹೇಳಬೇಕು, ಮೊದಲ ಕಾಲದಿಂದಲೇ ನಾವು ಕೊಡಗಿನಲ್ಲಿ ಭತ್ತದ ಕೃಷಿಯ ಜೊತೆಗೆ ನಾಟಿ ಓಟ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಲ್ಲಿ ಮಾಡ್ತಾ ಇದ್ದೆ. ಕೆಸರುಗದ್ದೆ ಓಟ ಇದ್ರು, ಕೆಸರುಗದ್ದೆ ಅಂತ. ಅದು ಕೆಸರುಗದ್ದೆ ಅಂತ ಹೇಳೋದು ನಾಟಿಗೆ ಮುಂಚೆ ಆಗುವಂತದ್ದು, ಇದು ನಾಟಿ ಆದ್ಮೇಲೆ ಅದ್ರ ಮೇಲೆ ನಡೆಯುವಂತ ಓಡುವಂತದ್ದು, ಓಟದ ಸ್ಪರ್ಧೆಯನ್ನ ಮಾಡುವಂತದ್ದು. ಅಲ್ಲ, ಅವಾಗೇನು ಸಸಿಗಳಿಗೆ ತೊಂದರೆ ಆಗ್ತಿರ್ಲಿಲ್ವ? ಆಗುತ್ತೆ, ಅದನ್ನ ಪುನಃ ಸರಿಪಡಿಸಲಿಕ್ಕೆ ಇನ್ನೊಂದು ಸಲ ಮಾಡಬೇಕಾಗುತ್ತೆ. ಅದೇನು ಅಷ್ಟೇನು ಜಾಸ್ತಿ ಏನು ಹಾಳಾಗಿರೋದಿಲ್ಲ. ಅದನ್ನ ಕೂಡ ನಾನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ. ಮಾಡ್ತಾ ಇದ್ದೇನೆ. ನಮ್ಮ ಗದ್ದೆಯಲ್ಲೂ ಕೂಡ ನಾಟಿ ಓಟವನ್ನ ನಾವು ಪ್ರತಿ ವರ್ಷ ಸುಮಾರು ಈಗ ತಂದೆ ಕಾಲದಿಂದ ಹಿಡಿದು ಇಲ್ಲಿವರೆಗಿನ ನನಗೆ ಯೋಚನೆ ಇರಾಗೊಂದು 55 ವರ್ಷಗಳಿಂದ ನಾವು ಅದನ್ನ ಮುಂದುವರಿಸಿಕೊಂಡು ಬರ್ತೀವಿ. ಯಾವ ತಿಂಗಳಲ್ಲಿ ಮಾಡ್ತೀರಾ ಅದು? ನಮ್ಮ ನಾಟಿ ಜುಲೈ ಆಕಿರಿ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ನಮ್ಮ ನಾಟಿ ಮಾಡುತ್ತೆ. ಅದಕ್ಕೆ ನಾಟಿ ಓಟದ ಗದ್ದೆ ಅಂತಲೇ ಇರುತ್ತೆ. ಆ ಗದ್ದೆ ನಾಟಿ ಮಾಡೋ ದಿವಸ ಈ ನಾಟಿ ಓಟವನ್ನು ಕೂಡ ನಾವು ಆಯೋಜನೆ ಮಾಡ್ತೀವಿ. ಅದೊಂದು ನಿಮಗೆ ಸಂತೋಷದ ವಿಷಯ. ಇದೆಲ್ಲ ಒಂದು ಪರಂ ಕೊಡುತ್ತೆ. ಹೌದು ಹೌದು, ಸಂಪ್ರದಾಯ. ಹೌದು, ಪರಂಪರೆ ಉಳಿಸ್ಕೊಂಡು ಬರುವುದು. ಹೌದು. ಆತ್ಮೀಯ ರೈತ ಬಾಂಧವರೇ, ತಾವು ಪೆಮ್ಮಡಿ ಎಂಡ ವೇಣು ಅಪ್ಪಣ್ಣ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9448976392. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9448976392. ತುಂಬ ಸಂತೋಷ ವೇಣು ಅಪ್ಪಣ್ಣವರೇ, ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ತಾವು ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಿಮಗೂ ಕೂಡ ನನ್ನ ಧನ್ಯವಾದಗಳು. ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ, ನನ್ನ ಸಂದರ್ಶನ ಮಾಡಿ, ನನ್ನ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ನೀವೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮತ್ತು ಆಕಾಶವಾಣಿಗೆ ನನ್ನ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 26,000 ರೂಪಾಯಿ, ಅರಬಿಕಾ ಚೆರಿ 13,100 ರಿಂದ 14,800 ರೂಪಾಯಿ, ರೋಬಿಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಂದ 16,500 ರೂಪಾಯಿ, ರೋಬಿಸ್ಟಾ ಚೆರಿ 9,600 ರಿಂದ 10,400 ರೂಪಾಯಿ. ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ಹರಿಹರ ಕುಂದೂರು ಕಾರಳಾನ ಕಟ್ಟೆರ ಪೌತಿ ಮಾದಪ್ಪ ಇಂಗಡ ಪೊಣ್ಣು ದೇವಮ್ಮ ಇಂಗ ಇಂದು ಮರಣಪಟ್ಟಿತ್ತು. ಕಟ್ಟೆರ ಬಾಬು ಕುಶಾಲಪ್ಪ ಇಂಗಡ 96 ಬಯತ್ರ ದೇವಮ್ಮ ಇಂಗಡ ತಾಮನೆ ಕರ್ತಮಡ. ಆಕಿರಿ ಕಾರ್ಯ ನಾಳೆ ಮಜ್ಜಂದ್ರ ಒಳಿಯ ಇಂಗಡ ಸ್ವಂತ ಮನೆಯಲ್ಲಿ ನಡಪ. ಬೆಸಗುರು ಕಾರಳಾನ ಪುಳ್ಳಂಗಡ ಪೌತಿ ಸುಬ್ಬಯ್ಯ ಇಂಗಡ ಪೊಣ್ಣು ಗೌರಮ್ಮ ಇಂಗ ಇಂದು ಮರಣಪಟ್ಟಿತ್ತು. ಪುಳ್ಳಂಗಡ ಉದಯ್ಪಿಂಗ ಅರುಣ ಇಂಗಡ ಅಮ್ಮ 87 ಬಯತ್ರ ಗೌರಮ್ಮ ಇಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಂದ್ರ ಒಳಿಯ ಇಂಗಡ ಸ್ವಂತ ಮನೆಯಲ್ಲಿ ನಡಪ. ಕೋಪಟ್ಟಿ ಗ್ರಾಮದ ಪೊಡನೋಳನ ಕುಟುಂಬದ ಪಟ್ಟೆದಾರರಾದ ಕೆ ಸೋಮಯ್ಯ ಅವರು ನಿನ್ನೆ ನಿಧನರಾಗಿದ್ದಾರೆ. 95 ವರ್ಷ ಪ್ರಾಯದ ಪೊಡನೋಳನ ಕೆ ಸೋಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಶುಕ್ರವಾರ ಕೋಪಟ್ಟಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಾರೀಕು 21ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರವು ಮಡಿಕೇರಿಯಲ್ಲಿರುವ ಹೈದಗಡ ಬಾಲಭವನಕ್ಕೆ ಭೇಟಿ ಕೊಟ್ಟು ನೋಡಿದೋ ಮಕ್ಕ ದಿನಪತ್ರಿಕೆಗಳ ಓದಕ್ಕೂ, ಗ್ರಂಥಾಲಯಗಳ ಸೌಕರ್ಯನ ತಕೊಂಡು ಒಳ್ಳೆ ಪುಸ್ತಕಗಳ ಓದಕ್ಕೂ ತಾ ಹೇಳ್ದೋ. ಅಲ್ಲಿಂದ ಅಲ್ಲಿರುವ ವ್ಯವಸ್ಥೆಗಳ ಕುರಿತು ಮಾಹಿತಿ ತಕೊಂಡು ಏನಾದರೂ ತಾಪತ್ರಯ ಇದ್ದರೆ ಜಿಲ್ಲಾಡಳಿತದ ಗಮನಕ್ಕೆ ತರಕ್ಕೂ, ಮಕ್ಕಳಿಗೆ ಒಳ್ಳೆ ತೀನಿನ ಕೊಡಕ್ಕೂ, ಮನರಕ್ಕೆ ಜಾಸ್ತಿ ನಿಗಾ ಕೊಡಕ್ಕೂ, ಪ್ರತಿ ತಿಂಗಳ ಮಕ್ಕಳ ತಡಿನ ಪರೀಕ್ಷೆ ಮಾಡೋಕ್ಕೂ, ಮಕ್ಕಳಿಗೆ ಆಟೋಟಗಳಲ್ಲಿ ಕುಡಿಯಾಡಿಕೆ ಜಾಸ್ತಿ ಪ್ರೋತ್ಸಾಹ ಕೊಡೋಕೂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೋ. ಇದೇ ಹೊತ್ತಲ್ಲಿ ಮಕ್ಕಳ ರಕ್ಷಣಾಧಿಕಾರಿ ಎಸ್ ಹೊನ್ನೇಗೌಡವು ಸೇರಿದಂಗೆ ಸಂಬಂಧಪಟ್ಟ ಅಧಿಕಾರಿಗ ಹಾಜರಿದ್ದು, ಅಂಕನಹಳ್ಳಿನ ಮನೆಹಳ್ಳಿ ಮಠ ತಪೋಜೀವನ ಕ್ಷೇತ್ರದ ಅನಗ ಫೌಂಡೇಶನ್ನ ಕಡೆಯಿಂದ ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆನ ಕೂಡುಕೂಟಲಿ ಶನಿವಾರ ಸಂತೆ ಕೊಡ್ಲಿಪೇಟೆ ಹೋಬಳಿನ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆಯನ್ನು ಎದುರಿಸುವ ಕುರಿತು ಇದೇ ತಾರೀಕು 17ಕ್ಕೆ ಬೆಳಿಗ್ಗೆ 9:30 ಚಂಗಡಹಳ್ಳಿ ದಾರಿ ಕರೆಯಲಿರುವ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಾನು ಮತ್ತು ಪರೀಕ್ಷೆ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 2025 ಸಾಲಿನ ಅಕಾಡೆಮಿನ ಗೌರವ ಇನಾಮಗೆ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಕಲೆ ಮತ್ತು ಅಧ್ಯಯನ ಕ್ಷೇತ್ರದಲ್ಲಿ ಸೇವೆ ಮಾಡಿದವರಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ 31 ಆಖೇರಿ ದಿನ. ಜಾಸ್ತಿ ಮಾಹಿತಿ ಬೇಕಾದರೆ ಅಕಾಡೆಮಿನ ಕಚೇರಿಯಿಂದ ಕೇಳಿ ತಿಳ್ಕೊಳಕ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂಪಾಜೆ ಗ್ರಾಮ ಪಂಚಾಯಿತಿ, ಹಂಗೆ ಸಂಪಾಜೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಸಮಿತಿ ಇವರ ಕೂಡುಕೂಟಲಿ ಇದೇ 17 ಬೆಳಿಗ್ಗೆ 10:30 ಸಂಪಾಜನ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಸಭಾಬಾಡಿಲಿ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಇದೇ 21 ಬೆಳಿಗ್ಗೆ 11 ಮಡಿಕೇರಿಪೇಟೆನ ಗಾಂಧಿ ಭವನಲ್ಲಿ ಅಂಬಿಗರ ಗೌಡಯ್ಯ ಜಯಂತಿ ನಡೆದಿದೆ. ಇದೇ 28 ಪಿಲ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಹುಟ್ಟಿದ ಹಬ್ಬದ ಹಂಗೆ 30 ಹುತಾತ್ಮರ ದಿನ ಸರಿಯಾಗಿ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆಗಳ ಸರಿಯಾಗಿ ಮಾಡಿಕೊಳ್ಳಕೂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಸೂಚನೆ ಕೊಟ್ಟಳು. ತಾಳತ್ತಮನೆ ನೇತಾಜಿ ಯುವಕ ಮಂಡಲ ಹಂಗೆ ಯುವತಿ ಮಂಡಳಿನ ಕಡೆಯಿಂದ ಮೈ ಭಾರತ್ ಕೊಡಗು, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಯುವಕೂಟ ಇವರ ಕೂಡುಕೂಟಲಿ ಭಾರತದ ಮಹಾನ್ ಸ್ವಾತಂತ್ರ್ಯ ಯೋಧ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 129 ಹುಟ್ಟಿದ ಹಬ್ಬ ಹಂಗೆ ನೇತಾಜಿ ಯುವಕ ಮತ್ತು ಯುವತಿ ಮಂಡಲದ 34 ವಾರ್ಷಿಕೋತ್ಸವದ ಬಾಬ್ತ್ ಜಿಲ್ಲಾ ಮಟ್ಟದ ಗಂಡು ಜನರಿಗೆ ವಾಲಿಬಾಲ್, ಹಂಗೆ ಹೆಣ್ಣು ಜನರಿಗೆ ಹಗ್ಗ ಎಳೆಯುವ ಪೈಪೋಟಿ, ಮ್ಯಾರಥಾನ್ ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ 23 ಬೆಳಿಗ್ಗೆ 9:00 ಮಡಿಕೇರಿ ತಾಲೂಕಿನ ತಾಳತ್ತಮನೆ ಆಟದ ಬಳಿಲಿ ಏರ್ಪಾಡಾಟು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕೊಡಗು ಜಿಲ್ಲಾ ಪಂಚಾಯಿತಿ, ಮಡಿಕೇರಿ ತಾಲೂಕು ಪಂಚಾಯಿತಿ, ಕಡಗದಾಳು ಗ್ರಾಮ ಪಂಚಾಯಿತಿ ಇವರ ಕಡೆಯಿಂದ ಕಡಗದಾಳು ಗ್ರಾಮ ಪಂಚಾಯಿತಿ ಕಟ್ಟಡ ಹಂಗಿ ಡಿಜಿಟಲ್ ಗ್ರಂಥಾಲಯ ಅರಿವು ಕೇಂದ್ರ ಕಟ್ಟಡಗಳ ಉದ್ಘಾಟನಾ ಜಂಬರ ಇದೇ 26 ಮಧ್ಯಾಹ್ನ 3:00 ಕಡಗದಾಳು ಗ್ರಾಮದಲ್ಲಿ ನಡೆದಿದೆ. ಮೈಸೂರು ಚಾಮುಂಡಿ ಸ್ಟೇಡಿಯಂಲಿ ನಡೆದ ರಾಜ್ಯ ಮಟ್ಟದ 12 ಓಟದ ಪೈಪೋಟಿಲಿ ಕಟ್ಟೆಮನೆ ಮನ್ವಿತ್ 2 ಹಂಗೆ 3 ಇನಾಮ ಮತ್ತೆ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಓಟದ ಪೈಪೋಟಿಲಿ 3 ಇನಾಮನ ಪಡ್ಕೊಂಡು ಸಾಧನೆ ಮಾಡಿಟ್ಟು. ಈ ಸಾಧನೆ ಮಾಡಿರುವ ಈ ಹೈದ ಮರಗೋಡು ಗ್ರಾಮದ ಕಟ್ಟೆಮನೆ ಜೀವನ್, ಮಮತಾ ದಂಪತಿಗಳ ಮಂಗ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ಕೊಡುವ ಕೊಡಗಿನ ಗೌರಮ್ಮ ದತ್ತಿ ಇನಾಮುಗೆ ಲೇಖಕಿ ಪೂಜಾರಿರ ಕೃಪಾ ದೇವರಾಜ್ ಅವು ಬರೆದ ಮಂತ್ರ ಪುಷ್ಪ ಕಥೆಗಳ ಕ್ಯಾನ್ವಾಸ್ ಕೃತಿ ಆಯ್ಕೆ ಔಟು. ಮಡಿಕೇರಿ ECHS ಪಾಲಿಕ್ಲಿನಿಕ್ಲಿ ನಾಳೆ ಮತ್ತೆ ನಾಡಿದ 2 ಹಲ್ಲನ್ ಡಾಕ್ಟರ್ಗ ಇರ್ದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಶಾಂತಳ್ಳಿ ಗ್ರಾಮದಲ್ಲಿರುವ ಚೋಳರ ಕಾಲದ ಹೆಸರು ಪಡೆದ ಶ್ರೀ ಕುಮಾರಲಿಂಗೇಶ್ವರ ಜಾತ್ರೆ ರಥೋತ್ಸವ ಕಾರ್ಯಕ್ರಮ ನಾಳೆ ನಡೆದಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗವು ನಡೆಸುವ IAS, ಹಂಗೆ ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸುವ KAS ಪೈಪೋಟಿ ಪರೀಕ್ಷೆಗಳಿಗೆ 50 ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ಕೊಟ್ಟವೆ. ಕುಸಿರವು ಇದೇ 17 ಹೆಸರನ್ನು ಕೊಡಕುತ್ತ ವಿದ್ಯಾನಿಲಯದ ಕುಲಸಚಿವರು ತಿಳಿಸಿದರು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಿಲಾಸಪೀಡಿಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ.